ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಅರಣ್ಯಕ್ಕೆ ಬೀಳುವ ಬೆಂಕಿಗೆ ಕಾರಣಗಳು ಮತ್ತು ಅವುಗಳ ನಿರ್ವಹಣೆ, ಈ ವಿಷಯವಾಗಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾ ಅಜ್ಜಯ್ಯ ಅಜ್ಜಿಯಾರ್ ಅವರೊಡನೆ ಸಂದರ್ಶನ. ಕೇಳುಗ್ರೆ, ನಿಮಗೆ ಗೊತ್ತಿದೆ, ಬೇಸಿಗೆ ಅಂದ ತಕ್ಷಣ ಅರಣ್ಯಕ್ಕೆ ಬೆಂಕಿ ಬೀಳುವುದು ಕೂಡ ಕೇಳಿರ್ತೀವಿ, ನೋಡಿರ್ತೀವಿ ಎಷ್ಟೋ ಸಾರಿ. ಅದಕ್ಕೆ ಅನೇಕ ಕಾರಣಗಳು ಇವೆ. ಅವು ಹೇಗೆ ನಮ್ಮ ಅರಣ್ಯವನ್ನು ನಾಶ ಮಾಡ್ತವೆ, ಅಲ್ಲಿ ಜೀವ ವೈವಿಧ್ಯವನ್ನು ನಾಶ ಮಾಡ್ತವೆ, ಮತ್ತು ಅನೇಕ ರೀತಿಯಿಂದ ನಮ್ಮ ಪ್ರಕೃತಿ ವಿಕೋಪಕ್ಕೆ ಅದೆಲ್ಲ ಹೇಗೆ ಕಾರಣ ಆಗುತ್ತೆ, ಅದನ್ನು ತಡೆಗಟ್ಟಬೇಕಾಯಿತು ಅಂದರೆ ಅರಣ್ಯ ಇಲಾಖೆ ಹೇಗೆ ಗುರುತಿಸುತ್ತೆ, ಮುಂಜಾಗ್ರತೆ ಕ್ರಮ ಹೇಗೆ ಕೈಗೊಳ್ಳುತ್ತೆ, ಒಂದು ವೇಳೆ ಬೆಂಕಿ ಬಿತ್ತು ಅಂದರೆ ಅದನ್ನು ಹೇಗೆ ನಿರ್ವಹಿಸುತ್ತೆ, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಡಾಕ್ಟರ್ ಅಜ್ಜಯ್ಯ ಜಿಆರ್ ಅವರು ಇದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಅರಣ್ಯಕ್ಕೆ ಬೆಂಕಿ ಬೀಳೋದು ಅಂತೇಳಿ ಕಾರಣಗಳು ಏನೇನು? ಅರಣ್ಯಕ್ಕೆ ಬೆಂಕಿ ಬೀಳೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಯೂಶಲಿ ಏನಂದ್ರೆ ಒಂದು ಆಕ್ಸಿಡೆಂಟಲ್ ಫೈರ್ ಅಂತ ಆಗುತ್ತೆ. ಹೆಂಗೆ ಅಂದ್ರೆ ತಮ್ಮ ಹೊಲ ಮಾಲ್ಕಿ ಜಮೀನು ಇರುತ್ತೆ, ಅಲ್ಲೇನೋ ಬೆಳೆ ಇರ್ತದೆ, ಆ ಬೆಳೆಗೆ ಕಟಾವ್ ಆದ್ಮೇಲೆ ಅಲ್ಲಿ ಬೆಂಕಿ ಹಾಕ್ತಾರೆ, ಅದು ಪಕ್ಕನೆ ಅರಣ್ಯ ಇದ್ದಾಗ ಅದಕ್ಕೆ ಸ್ಪ್ರೆಡ್ ಆಗಿ ಅರಣ್ಯಕ್ಕೆ ಹತ್ತುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂದ್ರೆ ಬೈ ಚಾನ್ಸು ಇಲ್ಲ ಬೀಡಿ ಅಥವಾ ಸಿಗರೇಟು ಹಾಕಿ ಆಗಿದ್ರೆ ಅದು ಆಕ್ಸಿಡೆಂಟಲ್ ಫೈರ್ ಅಂತಾರೆ. ಬಟ್ ಈ ಥರದ ಫೈರ್ಗಳು ಭಾಳ ಕಡಿಮೆ, ಭಾಳಷ್ಟು ಏನೋ ನಮ್ಮ ಅರಣ್ಯದಲ್ಲಿ ಬೆಂಕಿ ಬೀಳ್ತವೆ, ಇದು ಯಾರಾದರೂ ಇಂಟೆನ್ಷನಲಿ ಹಾಕಿರವೆ ಇದ್ದಿರ್ತವೆ. ಐದಾರು ಇಂಟೆನ್ಷನಲಿ ಹಾಕಿರ್ತಾರೆ ಅಂದರೆ ಅವರು ಕೆಲವು ಜನ ಅವರಲ್ಲಿ ಒಂದು ಏನು ಥಿಂಕಿಂಗ್ ಏನು ಅಂದರೆ ನಾವು ಬೆಂಕಿ ಹಾಕಿದ್ವಿ ಅಂದರೆ ಅದು ನೆಕ್ಸ್ಟ್ ಇಯರು ಹುಲ್ಲು ಚೆನ್ನಾಗಿ ಬರುತ್ತೆ ಅಂತೇಳಿ ಆ ಥರ ಅರಣ್ಯಕ್ಕೆ ಬೆಂಕಿ ಹಾಕ್ತಾರೆ. ಸೊ ಈ ಕಾರಣಗಳಿಂದ ಎಲ್ಲ ಇನ್ನು ಕೆಲವು ಜನ ಇಂಟೆನ್ಷನಲಿ ಫೈರ್ನು ಸಹ ಹಾಕ್ತಾರೆ. ಈ ಕಾರಣಗಳಿಂದ ನಮ್ಮಲ್ಲಿ ಅರಣ್ಯದಲ್ಲಿ ಬೆಂಕಿ ಆಗುತ್ತೆ. ಒಂದು ವೇಳೆ ಬೆಂಕಿ ಬಿತ್ತು ಅರಣ್ಯಕ್ಕೆ ಅಂದರೆ ಏನೆಲ್ಲ ನಾಶ ಆಗ್ಬೋದಲ್ಲಿ? ಬೆಂಕಿ ಬಿತ್ತು ಅಂದರೆ ನಮ್ಮಲ್ಲಿ ಈಗ ಹಳಿಯಾಳ ಅರಣ್ಯ ವಿಭಾಗ ಇದೆ, ಇದು ನಮ್ಮ ಪಶ್ಚಿಮ ಘಟ್ಟದ ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲಿ ಇದೆ. ಭಾಳಷ್ಟು ವಿಶಿಷ್ಟವಾದಂಥ ಮರಗಳಿದ್ದಾವೆ, ಜೈವಿಕ ವೈವಿಧ್ಯತೆಯೂ ಸಹ ಇದೆ ಇಲ್ಲಿ. ಬೇರೆ ಬೇರೆ ರೀತಿಯ ಮರಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಎಲ್ಲ ಇದ್ದಾವೆ. ಇವುಗಳಿಗೆ ಸಹ ಬೆಂಕಿ ಬೀಳೋದ್ರಿಂದ ಅಫೆಕ್ಟ್ ಆಗುತ್ತೆ, ಎಲ್ಲ ಅಂದರೆ ಅಡ್ವರ್ಸ್ ಇಫೆಕ್ಟು ಆಗುತ್ತೆ, ಅವು ಸತ್ತು ಹೋಗೋದಾಗುತ್ತೆ, ಸುಟ್ಟು ಹೋಗೋಗ್ತವೆ. ಸೊ ಈ ಥರ ಆಗುತ್ತೆ. ನಾವು ಪ್ರತಿ ವರ್ಷ ಕರ್ನಾಟಕ ಅರಣ್ಯ ಇಲಾಖೆ ನಾವು ಬೆಂಕಿ ಸೀಸನ್ಗಿಂತ ಮುಂಚೆನೆ ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಬೆಂಕಿ ಸೀಸನ್ನು ಜನವರಿಯಿಂದ ಮೇ ತನಕ ಅಂತೇಳಿ ಪ್ರಿಪ್ರೇಷನ್ ಮಾಡ್ತೀವಿ. ಜನವರಿಗಿಂತ ಮುಂಚೆನೆಯ ಫೈರ್ ಲೈನ್ ಅಂತ ಮಾಡ್ತೀವಿ, ಅಂದರೆ ಬೆಂಕಿ ರೇಖೆಗಳನ್ನ ಅರಣ್ಯದ ಹಂಚಿಗೆ ದಾರಿ ಇರ್ತವೆ, ಅಲ್ಲೆಲ್ಲ ಫೈರ್ ಲೈನ್ ಮಾಡ್ಕೊಂತೀವಿ, ಅಥವಾ ಹಿಂದೆ ಮಾಡಿದಂಥ ಫೈರ್ ಲೈನ್ನ ಮೇಂಟೈನ್ ಮಾಡ್ತೀವಿ. ಆಮೇಲೆ ನಾವು ಅರಣ್ಯದ ದೊಡ್ಡ ಬ್ಲಾಕ್ ಇತ್ತು ಅಪ್ಪ ಅಂದರೆ ನಾವು ಒಂದು ಸಣ್ಣ ಸಣ್ಣ ಬ್ಲಾಕಲ್ಲಿ ನಡುವೆ ಒಂದು ಫೈರ್ ಲೈನ್ ಮಾಡ್ತೀವಿ, ಯಾಕೆಂದರೆ ಒಂದು ಬ್ಲಾಕಿಗೆ ಬೆಂಕಿ ಬಿತ್ತು ಅಂದರೆ ಇನ್ನೊಂದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತೇಳಿ. ಅದೇ ರೀತಿ ನಾವು ಅರಣ್ಯ ಕಾವಲುಗಾರನ ಇಟ್ಕೊಂತೀವಿ. ಟೆಕ್ನಾಲಜಿನೂ ಸಹ ಯೂಸ್ ಮಾಡ್ತೀವಿ, ಅಂದರೆ ನಾವು ಏನಾದರೂ ಈ ಥರ ಬಂತು ಅಂದರೆ ಮುಂಜಾಗ್ರತೆ ಕ್ರಮವಾಗಿ ಇವೆಲ್ಲ ರೇಖೆಗಳು ಮಾಡ್ತೀವಿ, ಬರುತ್ತೆ ಅಂತೇಳಿ ನಾವು ಟೆಕ್ನಾಲಜಿನೂ ಯೂಸ್ ಮಾಡ್ತೀವಿ. ಮೆಸೇಜಸ್ ಎಲ್ಲ ಬರ್ತವೆ ನಮಗೆ, ಅದ್ರ ಬೇಸಿಸ್ ಮೇಲೆ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಹೆಂಗೆ ಬರುತ್ತೆ ಅಂತೇಳಿ. ಅದಕ್ಕೆ ನಾವು ಪ್ರಿಪ್ರೇಷನ್ ಸಹ ಹಂಗೆ ಮಾಡ್ಕೊಂಡಿರ್ತೀವಿ. ಈ ಜೀವ ವೈವಿಧ್ಯತೆ ಹಾಳಾಯಿತು ಅಂದ್ರೆ ಏನ್ ಪರಿಣಾಮ? ಈಗ ನಮ್ಮ ಇಕೋ ಸಿಸ್ಟಮ್ ಒಂದು ಬ್ಯಾಲೆನ್ಸ್ ಆಗಿ ಇರಬೇಕಪ್ಪ ಅಂದ್ರೆ ಎಲ್ಲಾ ಜೀವಿಗಳು ಸಹ ಒಂದು ಸರ್ಟನ್ ಲೆವೆಲ್ ಆಫ್ ಅಂದ್ರೆ ಡೈವರ್ಸಿಟಿನಲ್ಲಿ ಇರಬೇಕು, ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಜೈವಿಕ ವೈವಿಧ್ಯತೆ ಹಾಳಾಯಿತು ಅಂದ್ರೆ ನಮ್ದು ಫುಡ್ ಚೈನ್ಗೆ ಅಫೆಕ್ಟ್ ಆಗುತ್ತೆ. ಫುಡ್ ಚೈನ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ಸೈಕಲ್ ತರ ಇದ್ದಿರುತ್ತೆ, ಅದರಲ್ಲಿ ಒಂದ್ ಯಾವ್ದಾರ ಕೊಂಡಿ ನಾಶ ಆಯ್ತಪ್ಪ ಅಂದ್ರೆ ಪೂರ್ತಿ ಆ ಫುಡ್ ಚೈನ್ ಹಾಳಾಗೋಗ್ಬಿಡುತ್ತೆ. ಅವಾಗ ಹರ್ಬಿವರಸ್ ಅನಿಮಲ್ಸ್ ಎಲ್ಲ ಕಡಿಮೆ ಆಯ್ತಪ್ಪ ಅಂದ್ರೆ ಕಾರ್ನಿವರಸ್ ಕಡಿಮೆ ಆಗ್ತವೆ. ಅದೇ ರೀತಿ ಡಿಕಾಂಪೋಸ್ ಮಾಡ್ಬೇಕಾಗ್ತಿರುತ್ತೆ, ಡೆಡ್ ಅಂಡ್ ಲೀವ್ಸ್ ಅಲ್ಲಿರೋ ಬ್ಯಾಕ್ಟೀರಿಯಾನು ಸಹ ಒಂದು ಜೀವ ವೈವಿಧ್ಯತೆ ಪಾರ್ಟ್ ಇರುತ್ತೆ, ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ಇದು ಡಿಕಾಂಪೋಸಿಷನ್ ಆಗೋದಿಲ್ಲ, ಹಂಗೆ ಉಳಿದು ಬಿಡುತ್ತೆ. ಇದು ಒಂಥರ ನಮ್ಮ ಇಕೋ ಸಿಸ್ಟಮ್ ಅಲ್ಲಿರುವಂತಹ ಒಂದು ಬ್ಯಾಲೆನ್ಸ್ ನ ಇಕ್ವಿಲಿಬ್ರಿಯಂ ನ ಹಾಳು ಮಾಡುತ್ತೆ. ಹೀಗೆ ಬೇರೆ ಬೇರೆ ರೀತಿಯಿಂದ ನಿಮಗೆ ಇಂತಲ್ಲಿ ಬೆಂಕಿ ಬಿದ್ದಿದೆ ಎಲ್ಲನೂ ಮಾಹಿತಿ ಸಿಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಒಂದು ಹೇಳಿದ್ರಿ, ಅಂದ್ರೆ ಎಲ್ಲೆಲ್ಲಿ ಬೆಂಕಿ ಬೀಳ್ಬಹುದು ಅಲ್ಲೆಲ್ಲನೂ ಕ್ಲೀನ್ ಮಾಡಿ ಸುಟ್ಟು ಹಾಕಿಬಿಡುದು ಅನ್ನೋಂಥದ್ದು. ಅದು ಅಲ್ಲದೆ ಪ್ರತಿ ವರ್ಷ ಇಂಥ ಪ್ರದೇಶದೊಳಗೆ ಬೆಂಕಿ ಬೀಳುವ ಸಾಧ್ಯತೆ ಹೆಚ್ಚು, ಹಂಗೇನು ಗುರುತಿಸಿರ್ತಾರೆ? ಹಾ, ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಈಗ ಹಳಿಯಾಳ ಅರಣ್ಯ ವಿಭಾಗದಲ್ಲಿ 9 ವಲಯಗಳಿದ್ದಾವೆ. ಫ್ಯೂಯಲ್ ಸಪ್ಲೈ ಇರುತ್ತಲ್ಲ ಅಂದ್ರೆ ಅದಕ್ಕೆ ಬೆಂಕಿಗೆ ಆಗ್ಬೇಕಪ್ಪ ಅಂದ್ರೆ ಎಲೆ ಗಿಲೆ ಯಾವ ಕಾಡಲ್ಲಿ ಇರುತ್ತೆ ಅನ್ನೋದು ಫಾರೆಸ್ಟ್ ಟೈಪ್ ಮೇಲೆ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಹೆಂಗೆ ಅಂದ್ರೆ ಎಲೆ ಉದುರುವ ಕಾಡುಗಳು ಯಾವ ಪಾರ್ಟಲ್ಲಿ ಇದಾವೆ, ಸ್ವಲ್ಪ ಎವರ್ಗಿನ್ ಪಾರ್ಟ್ ಯಾವ ಕಡೆ ಇದೆ ಅಂತೇಳಿ. ನಮ್ಮಲ್ಲಿ ಏನಂದ್ರೆ ಈಗ ಭಗವತಿ, ಸಾಮ್ರಾಣಿ, ಹಳಿಯಾಳ, ಬರ್ಚಿ, ದಾಂಡೇಲಿ, ವಿರ್ನೋಲಿ, ಈ ರೇಂಜ್ಗಳಿಲ್ಲೇನಿದಾವೆ, ಇಲ್ಲೆಲ್ಲ ಎಲೆ ಉದುರುವ ಕಾಡುಗಳಿದ್ದಾವೆ, ಆಮೇಲೆ ಇಲ್ಲಿ ಎಲ್ಲ ಟೀ ಪ್ಲಾಂಟೇಷನ್ಸು ಜಾಸ್ತಿ ಇದ್ದಾವೆ, ಸೊ ಇಲ್ಲಿ ಫೈರ್ ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ನಮ್ಮ ಜೊಯ್ಡಾ, ಸಮ್ ಪಾರ್ಟ್ ಆಫ್ ಜಗಲ್ಬೇಟ್, ಈವನ್ ತಿನೈ ಘಾಟ್ ಎಲ್ಲ ಇದ್ದಾವೆ, ಅಲ್ಲಿ ಏನೋ ಸ್ವಲ್ಪ ಎವರ್ಗ್ರೀನ್ ಟು ಸೆಮಿ ಎವರ್ಗ್ರೀನ್ ಪ್ಯಾಚ್ ಬರುತ್ತೆ. ಸದಾ ಹಸಿರಾಗಿರುವಂಥ ಕಾಡುಗಳು ಹೆಚ್ಚು ಕಡಿಮೆ ಇರ್ತವೆ, ಅಲ್ಲಿ ಫೈರ್ ಬೀಳೋ ಚಾನ್ಸಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಅಲ್ಲಿ ಇರ್ಬಿಡ್ತವೆ. ಈ ಭಾಗನ ಭಾಳಷ್ಟು ಇದ್ದಿರ್ತವೆ. ನಾವು ಇದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಒಂದು ಇದ್ರ ಬೇಸಿಸ್ ಮೇಲೆ ಯಾವ ಎಲೆ ಉರೋದು, ಇನ್ನೊಂದು ಹಿಂದಿನ ವರ್ಷಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿ ಬಿದ್ದಿತ್ತು ಅಂತ ನಾವು ಅನಲೈಸಿಸ್ ಮಾಡ್ತೇವೆ. ಅಂದರೆ ಈವನ್ ಈ ವಲಯಗಳಲ್ಲಿ ಜಾಸ್ತಿ ಬೀಳುತ್ತೆ, ಆ ವಲಯಗಳಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಬೀಳುತ್ತೆ ಅನ್ನೋದು ನಾವು ಹಿಂದೆ ಏನು ಡಾಟಾ ಇರುತ್ತೆ ಅದರಿಂದ ಅನಲೈಸಿಸ್ ಮಾಡ್ತೀವಿ. ಆಮೇಲೆ ಲೊಕ್ಯಾಲಿಟಿ, ಅಲ್ಲಿ ಜನಗಳು ಏನಿರ್ತಾರ, ಅವ್ರದ್ದು ಬಿಹೇವಿಯರ್ ಪ್ಯಾಟರ್ನ್, ಈ ತರ ಪ್ಯಾಟರ್ನ್ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಪ್ರತಿ ವರ್ಷ ಈ ಬೆಂಕಿ ಪ್ರಮಾಣ ಅಥವಾ ಬೆಂಕಿ ಹತ್ತುವ ಪ್ರದೇಶ ಸ್ಥಳಗಳು ಹೆಚ್ಚಿಗೆ ಹತ್ಕೊಂತ ಬರ್ತಾ ಇದೆಯೋ ಅಥವಾ ಕಡಿಮೆ ಆಗಿದೆಯೋ ಹೇಗೆ? ಈಗ ನಾವು ಒಂದು ಮ್ಯಾಪ್ ಇದೆ, ನಾವು ಕರ್ನಾಟಕ ಅರಣ್ಯ ಇಲಾಖೆ ಮತ್ತೆ ಕೆಎಸ್ಆರ್ಕಿಂತ ಸೇರಿ ನಾವು ಏನು ಫೈರ್ ಪ್ಯಾಟರ್ನ್, ಫೈರ್ ಸ್ಪಾಟ್ಸ್ ಬಂದವಲ್ಲ, ಅವನ್ನ ಒಂದು ನಮ್ಮ ಮ್ಯಾಪಲ್ಲಿ ಸೂಪರ್ ಇಂಪೋಸ್ ಮಾಡಿದಾಗ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗಿದೆ. ಇಲ್ಲಿವರೆಗೂ ನೋಡಿದ್ರೆ ಫೈರ್ ಇನ್ಸಿಡೆನ್ಸಸ್ ಬಹಳಷ್ಟು ಕಡಿಮೆ ಆಗಿದೆ. ಕಡಿಮೆ ಆಗ್ಲಿಕ್ಕೆ ಕಾರಣ ಇತ್ತೀಚೆ ಅಂದ್ರೆ, ನಮಗೆ 1988 ಅರಣ್ಯ ಭಾರತೀಯ ಅರಣ್ಯ ನೀತಿನಲ್ಲಿ ಒಂದು ಏನು ಇತ್ತಪ್ಪ ಅಂದ್ರೆ, ನಾವು ಅರಣ್ಯ ಮತ್ತೆ ವನ್ಯಜೀವಿಗಳನ್ನ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಅರಣ್ಯ ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ, ನಾವು ಜನಗಳ ಜೊತೆಗೆ ಸೇರಿ ನಾವು ನಿರ್ವಹಣೆ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಬಂತು. ಅಂದ್ರೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ, JFPM. ನಾವು ಅದರ ಪ್ರಕಾರ ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತೆಲ್ಲ ನಮ್ಮ ಎಲ್ಲ ಇರಲಿದ್ದಾವೆ. ಅದಕ್ಕೋಸ್ಕರ ನಾವು ಅಂದ್ರೆ ಡೆಮೊಕ್ರೆಟಿಕ್ ಪಾರ್ಟಿಸಿಪೇಷನ್ ಆಫ್ ದಿ ಪೀಪಲ್ ಅಂತೇಳಿ ಏನೊಂದು ಕನ್ಸೆಪ್ಟ್ ಇದೆ, ಅದ್ರ ಬೇಸಿಸ್ ಮೇಲೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆ ಲೆವೆಲ್ಗೆ ಹೋಗಿ ಜನಗಳದ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಅವೇರ್ನೆಸ್ ಅಂದ್ರೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಕೇವಲ ಅವರಿಗೆ ಒಂದೇನೋ ಇನ್ಫಾರ್ಮೇಶನ್ ಕೊಟ್ಟು ಬಂದ್ವಿ ಅಂತ ಅಲ್ಲ, ಅವರಲ್ಲಿ ಬಿಹೇವಿಯರಲ್ ಚೇಂಜ್ ತಂದಿದೀವಿ. ಯಾಕಂದ್ರೆ ಇದು ಒಂದು ವರ್ಷದಲ್ಲ, ಸೆವೆರಲ್ ಇಯರ್ಸ್ ಕಾನ್ಸೆಪ್ಟ್. ಈಗ ಲಾಸ್ಟ್ ಒಂದು 2-3 ವರ್ಷದಿಂದ ನಮ್ಮ ಹಿಂದೆ ನಮ್ಮ ಯತೀಶ್ ಕುಮಾರ್ ಸಾಹೇಬರು ಇಲ್ಲಿ DFO ಇದ್ದಾಗ ಒಂದು ಇಂಟೆನ್ಸಿವ್ ಆಗಿ ಮಾಡಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಅವರು ಏನು ಹಾಕೊಟ್ಟು ದಾರಿನಲ್ಲಿ ನಾವು ಸಹ ನಡೆದು VFC ಬಹಳಷ್ಟು ಇಂಟೆನ್ಸಿವ್ ಎಂಗೇಜ್ಮೆಂಟ್ ಮಾಡಿದೀವಿ. ಅಂದ್ರೆ ಹೆಂಗೆ ಅಂದ್ರೆ ಅವ್ರು VFC ಲೆವೆಲ್ಗೆ ಹೋಗಿ ಕ್ಯಾಲೆಂಡರ್ ಕೊಟ್ಟು ಅವ್ರಿಗೆ ಒಂದೇನೋ ಅವೇರ್ನೆಸ್ ಅಷ್ಟೇ, ಅವ್ರ ಬಿಹೇವಿಯರಲ್ ಚೇಂಜ್ ಮಾಡಿದೀವಿ ಬಹಳಷ್ಟು. ಇದರಲ್ಲಿ ನಿಮಗೆ ಆ ಬಿಹೇವಿಯರಲ್ ಚೇಂಜ್ ನಿಮಗೆ ಗೊತ್ತಾಗುತ್ತೆ, ಹೆಂಗೆ ಅಂದ್ರೆ ನಮ್ಮಲ್ಲಿ ನಂಬರ್ ಆಫ್ ಫೈರ್ ಇನ್ಸಿಡೆನ್ಸಸ್ ಕಡಿಮೆ ಆಗಿದಾವೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಜನರು ಭಾಗವಹಿಸಿದಷ್ಟು ಬೆಂಕಿಯ ಸಮಸ್ಯೆ ಕಡಿಮೆ ಆಗಿದೆ. ಹೌದು, ನಾವೇ ಮಾಡಿದ್ವಿ. ಹೋದ ವರ್ಷದಲ್ಲಿ ಕೆಲವೊಂದಿಷ್ಟು ಫೈರ್ ಅಲರ್ಟ್ಸ್ ಬಂದಿದ್ವು, ಅದರಲ್ಲಿ ಏನಾಯ್ತು, ನಾವು ಇದನ್ನ ನೋಡಿದಾಗ ಈ ಗೌಳಿ ಕಮ್ಯುನಿಟಿ ಎಲ್ಲಿದೆ, ಸಮುದಾಯ ಎಲ್ಲಿದೆ, ಆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅಂದ್ರೆ ಕಡಿಮೆ ಅಂದ್ರೆ ಕಂಪೇರ್ಟಿವ್ ಕಡಿಮೆ ಆಗಿತ್ತು ಹಿಂದಿನ ವರ್ಷಕ್ಕೆ, ಫಸ್ಟ್ ಇಲ್ಲಿ ಅಲ್ಲೇ ಇತ್ತು. ನಾವು ಈ ವರ್ಷ ಇನ್ನೂ ನಾವು ಅವರನ್ನ ಜಾಸ್ತಿ ಎಂಗೇಜ್ ಮಾಡಬೇಕು ಅಂತೇಳಿ ಅನಿಮಲ್ ಹೆಲ್ತ್ ಕ್ಯಾಂಪ್ಸ್ ತರ ಮಾಡಿ ಆ ಮುಖೇನ ಅವರಲ್ಲಿ ನಾವು ಚೇಂಜ್ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ. ಅಟ್ಲೀಸ್ಟ್ ಇಲ್ಲಿವರೆಗೆ ನೋಡಿದ್ರೆ ಯಶಸ್ಸು ಕಾಣ್ತಾ ಇದೆ. ಈಗ ಹೇಳಿ ಸರ್, ರೇಡಿಯೋ ಮೂಲಕ ನಮ್ಗೆ ಬೆಂಕಿ ಹಚ್ಚಿದ್ರೆ ಮುಂದಿನ ವರ್ಷ ಹುಲ್ಲು ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂತ ತಿಳುವಳಿಕೆ ಇದೆಯಲ್ಲ, ಅದು ಎಷ್ಟು ಸರಿ ಎಷ್ಟು? ಇದು ಅಂದ್ರೆ ನಾವು ಬೆಂಕಿ ಹಚ್ಚಿದ್ರೆ ಅದು ನಾವೇನಾದ್ರೆ ಗ್ರಾಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಪಾರ್ಟ್ ಇರಬಹುದು ಅದು, ಬಟ್ ಇದರಿಂದ ಏನಾಗುತ್ತೆ, ಬಹಳಷ್ಟು ಡ್ಯಾಮೇಜ್ ಆಗುತ್ತೆ, ಅರಣ್ಯಕ್ಕೆಲ್ಲ ಡ್ಯಾಮೇಜ್ ಆಗುತ್ತೆ. ಅದು ಅಂದ್ರೆ ಒಳ್ಳೆಯ ಕನ್ಸೆಪ್ಟೂ ಅಲ್ಲ, ಅದನ್ನ ಮಾಡೋದು ಸರಿನೂ ಅಲ್ಲ. ಯಾಕೆಂದ್ರೆ ನಾವು ಹುಲ್ಲು ಬೆಳೆಯುತ್ತೆ ಅಂತೇಳಿ ಹಚ್ಚಕ್ ಹೋದ್ರೆ ಬೇರೆ ಜೀವ ವಿದ್ಯೆಗೆಲ್ಲ ಹಾಳಾಗುತ್ತೆ. ಈ ತರ ಎಲ್ಲ ಆಯ್ತು ಅಂದ್ರೆ ನಮ್ಮಲ್ಲಿ ಏನು ಸಹಭಾಗಿತ್ವ ಅಂತ ಹೇಳ್ತೀವಲ್ಲ, ಸಹಬಾಳ್ವೆ, ನಾವು ಅರಣ್ಯ ಮತ್ತೆ ಜನಗಳು ಸಹಬಾಳ್ವೆ, ಅದಕ್ಕೆ ಮತ್ತೆ ಥ್ರೆಟ್ ಆಗ್ಬಿಡುತ್ತೆ. ನಾವು ಅದಕ್ಕೆ ಈ ತರ ಹೇಳಿ ನಾವು ಕನ್ವಿನ್ಸ್ ಮಾಡಿದೀವಿ ನಮ್ಮ ಇವ್ರಿಗೆ. ಇದ್ರ ಜೊತೆಗೆ ನಮ್ದೇನು ಟೆಕ್ನಾಲಜಿಯನ್ನ ನಾವು ಬಹಳಷ್ಟು ಫಾಸ್ಟ್ ಆಗಿ ನಮ್ಮ ಅರಣ್ಯ ಇಲಾಖೆ ಯೂಸ್ ಮಾಡ್ತಾ ಇದೆ. ನಮ್ಮ ಅರಣ್ಯ ಇಲಾಖೆ ಮತ್ತೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅವರಿಗೆ ಸೇರಿ ಒಂದು ಅರಣ್ಯ ಬೆಂಕಿ ಸೆಲ್ ಅಂತ ಒಂದು ಮಾಡಿದರೆ, ಅಲ್ಲಿಂದ ಮತ್ತೆ FSIಯಿಂದ ನಮಗೆ ಫೈರ್ ಅಲರ್ಟ್ಸ್ ಬರ್ತವೆ. ಆ ಫೈರ್ ಅಲರ್ಟ್ಸ್ ಅಂದರೆ ಈಗ ಬೆಂಕಿ ಬಿದ್ದು ಒಂದು 2 hours ಒಳಗೆ ಎಲ್ಲ ನಮ್ಮ PCCF ಇಂದ ಹಿಡಿದು ಫಾರೆಸ್ಟ್ ಗಾರ್ಡ್ ತನಕ ಮೆಸೇಜ್ ಹೋಗುತ್ತೆ. ಅದು ನಮ್ಮ ಹೆಡ್ ಆಫ್ ದಿ ಫಾರೆಸ್ಟ್ ಫೋರ್ಸ್ ಇಂದ ಹಿಡಿದು ನಮ್ಮ ಫಾರೆಸ್ಟ್ ಗಾರ್ಡ್ ತನಕನೂ ಸಹ ಮೆಸೇಜ್ ಬರುತ್ತೆ. DFO ಎಲ್ಲರಿಗೂ ಬಂದಿರುತ್ತೆ. ಅದು ಮೋಸ್ಟ್ ಆಫ್ ದಿ ನಮ್ಮಲ್ಲಿ ಏನು ಫೈರ್ ಅಲರ್ಟ್ಸ್ ಬಂದಿದ್ದಾವೆ, ಮೋಸ್ಟ್ ಆಫ್ ದಿ ಟೈಮ್ ನಾವು ಫೋನ್ ಮಾಡೋದಕ್ಕಿಂತ ಮುಂಚೆ ಅವರು ಇದರ ಅದೇ ಅದನ್ನ ಡೌಸ್ ಮಾಡಿ ಬಂದಿದ್ದಾರೆ, ಆದ್ರೆ ಅಟೆಂಡರ್ ಮಾಡ್ತಾ ಇದಾರೆ. ಈ ತರ ನಮಗೇನೋ ಮಾನಿಟರಿಂಗ್ ಮಾಡಕ್ಕೂ ಸಹ ಈ ಫೈರ್ ಅಲರ್ಟ್ಸ್ ಇದಾವಲ್ಲ, ಇವು ಯೂಸ್ ಆಗ್ತಾ ಇದೆ. ಹೋ ಸರಿ, ಬಂಡೀಪುರದಲ್ಲಿ ಬಿದ್ದಂತ ಬೆಂಕಿ ನಮ್ಗೆ ದೊಡ್ಡ ಪಾಠವನ್ನು ಕಲಿಸ್ತು. ಆಸ್ಟ್ರೇಲಿಯಾದಲ್ಲಿ ಬಿದ್ದಂತ ಬೆಂಕಿ ಇಡೀ ಜಗತ್ತಿನ ಕಣ್ಣನ್ನು ತೆರೆಯುವ ಹಾಗೆ ಮಾಡಿತು. ಎಷ್ಟೆಲ್ಲ ಜೀವ ವೈವಿಧ್ಯ ನಾಶ ಆಗಿ ಹೋಯ್ತು, ತಿಂಗಳಗಟ್ಟಲೆ ಉರಿತು ಅನ್ನೋದು. ಅಂತ ಒಂದು ಅವಘಡಗಳು ನಮ್ಮಲ್ಲಿ ಆಗಬಾರದು ಅನ್ನುವಂಥದ್ದು ಎಲ್ಲರೂ ಉದ್ದೇಶ ಕೂಡ. ಬಟ್ ಆ ತಂತ್ರಜ್ಞಾನ ಇದೆಯಲ್ಲ, ಆ ಲೆವೆಲ್ ಕಂಟ್ರೋಲ್ ಮಾಡುವಂತ ತಂತ್ರಜ್ಞಾನ ಹೇಗಿದೆ ಈ ಸದ್ಯಕ್ಕೆ? ಎಸ್ಪೆಷಲಿ ಅರಣ್ಯ ಬೆಂಕಿ ತಡಿಬೇಕಪ್ಪ ಅಂದ್ರೆ ನಾವು ಕೇವಲ ತಂತ್ರಜ್ಞಾನದಿಂದ ಆಗಲ್ಲ, ನಾವು ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತೇಳಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂದರೆ ಫಸ್ಟು ಮುಂಜಾಗ್ರತೆಗಾಗಿ ನಾವು ಜನಗಳ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಅವರಿಂದ ನಾವು ಅಕಸ್ಮಾತ್ ಎಲ್ಲರ ಬಿತ್ತು ಅಂದರೆ ಅವರೇ ಆರಿಸೋ ಲೆವೆಲ್ಗೆ ಅವ್ರಿಗೆ ನಾವು ಬಿಹೇವಿಯರಲ್ ಚೇಂಜ್ ತರಬೇಕು. ಏನಾದ್ರು ಇತ್ತು ನಮಗೆ ಮೆಸೇಜ್ ಕೊಡೋ ಲೆವೆಲ್ಗೆ ತರಬೇಕು. ನಂತರ ನಾವು ಬೇರೆ ಮುಂಜಾಗ್ರತೆ ಕ್ರಮಗಳಾದಂಥ ಅರಣ್ಯ ಬೆಂಕಿ ರೇಖೆ ಮಾಡೋದಾಗಲಿ, ನಮ್ಮ ಅರಣ್ಯ ಬೆಂಕಿ ಕಾವಲುಗಾರನ್ನು ಮಾಡೋದಾಗಲಿ, ಎಲ್ಲಿ ಆಮೇಲೆ ನಾವು ಪ್ರಿಡಿಕ್ಟ್ ಮಾಡೋದಾಗಲಿ, ಇವನೂ ಸಹ ಮಾಡೋಕೆ ಅದ್ರ ಜೊತೆಗೆ ನಾವು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನಾವು ಚೆನ್ನಾಗಿ ಬೆಂಕಿ ತಡೆಯನ್ನು ಮಾಡಬಹುದು. ಬೆಂಕಿ ತಡೆಗೆ ಯಾವ್ಯಾವ ಇಲಾಖೆ ನಿಮ್ಮ ಜೊತೆ ಕೈ ಜೋಡಿಸುತ್ತೆ ಅಂತ? ನಮ್ಮಲ್ಲಿ ತಮ್ಗೆ ಆಲ್ರೆಡಿ ಹೇಳ್ದಂಗೆ ಈಗ ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತೂ ನಮಗೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾವು ಬೇರೆ ಇಲಾಖೆಯ ಏನು ಆಫೀಸರ್ಸ್ನಾಗಲಿ ಅಥವಾ ಬೇರೆ ಇಲಾಖೆಯ ಸಹಭಾಗಿತ್ವನ್ನು ತಗೊಂತೀವಿ. ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ ತಮಗೆ ಇದರಲ್ಲಿ. ಇನ್ನು ಕೆಲವು ಏರಿಯಾದಲ್ಲಿ ಈವನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೂ ನಾವು ಮಾಡ್ತೀವಿ. ಅದೇ ರೀತಿ ಬೇರೆ ಇಲಾಖೆಯ ಅಧಿಕಾರಿಗಳು ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಎಷ್ಟು ಇಂಪಾರ್ಟೆನ್ಸು ಅಂತೇಳಿ. ಅವರು ಬೇರೆ ಬೇರೆ ವೇದಿಕೆಯಲ್ಲಿ ಅವರು ಹೇಳಿ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಈಗ ನಮ್ಮ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತೇಳಿ ಏನು ನಮ್ಮದು ಕಾನ್ಸೆಪ್ಟ್ ಇದೆ. ಅದೇ ರೀತಿಲಿ ನಾವು ಅಲ್ಲಿನೂ ಸಹ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಸು ಈ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿದ್ದಾವೆ, ನಮ್ಮ ರೈತರ ಸಂಘಗಳು, ಅವ್ರ ಜೊತೆಗೂ ಸಹ ಇಂಟ್ರಾಕ್ಟ್ ಮಾಡಿ ನಾವು ಇದು ಮಾಡ್ತಾಯಿದ್ವಿ. ಆಮೇಲೆ ಕೆಲವೊಂದಿಷ್ಟು ದೇವಸ್ಥಾನಗಳ ಕಮಿಟಿಗಳು ಇರ್ತವೆ ವಿಲೇಜ್ಗಳಲ್ಲಿ. ಆಮೇಲೆ ಯುವಜನ ಸೇವಾ ಇಲಾಖೆಯಿಂದ ಯೂತ್ ಕ್ಲಬ್ಸ್ ಇರ್ತವೆ, ಅವ್ರನ್ನೆಲ್ಲ ನಾವು ಎಂಗೇಜ್ ಮಾಡ್ತೀವಿ. ಮಹಿಳಾ ಸಂಘಗಳು ಅವ್ರನ್ನೆಲ್ಲಾನು ನಾವು ಸಹ ಅರಣ್ಯ ಬೆಂಕಿ ತಡೆಗೆ ನಾವು ಎಂಗೇಜ್ ಮಾಡ್ತಾಯಿದ್ವಿ. ಹಾಗಾಗಿ ಎಲ್ಲರ ಭಾಗವಹಿಸುವಿಕೆ ಬಹಳ ಮುಖ್ಯ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಫೈರ್ ಫೈಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ನಾವು ಅಂದ್ರೆ ಈಗ ನಮ್ದು ಫೈರ್ ಡಿಪಾರ್ಟ್ಮೆಂಟ್ ಇಂದಲೂ ಸಹ ನಮ್ಮ ಸ್ಟಾಫ್ಗಳು ಸಹ ಟ್ರೈನಿಂಗ್ ಕೊಡ್ಸಿದೀವಿ ನಾವು. ಅದ್ರ ಜೊತೆಗೆ ಅವರಲ್ಲಿ ಏನು ಟೆಕ್ನಿಕ್ ಯೂಸ್ ಮಾಡ್ತಾರೆ ಅವನು ಸಹ ನಮ್ಮ ಸ್ಟಾಫ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ಸಿದೀವಿ ಅವರಿಂದನು. ಆತರ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆಯ್ತು ಅಂದ್ರೆ ತಕ್ಷಣಕ್ಕೆ ಅವರು ಫೈರ್ ಇಂಜಿನ್ಸ್ ಏನಿದಾವಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕೂ ಸಹ ಅವ್ರ ಜೊತೆಗೆ ನಾವು ಮುಂಚೆನೆ ಮೀಟಿಂಗ್ ಎಲ್ಲ ಮಾಡಿರ್ತೀವಿ ನಾವು ಅವ್ರ ಜೊತೆ. ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸ್ಲಿಕ್ಕೆ ಸಾಧ್ಯನಾ? ಸಾರ್ವಜನಿಕರ ಪಾತ್ರ ಈ ಬೆಂಕಿ ತಡೆಗೆ ಬಹಳ ಮಹತ್ವದ್ದು. ಅರಣ್ಯ ಇಲಾಖೆಗಿಂತ ಸಾರ್ವಜನಿಕರ ಪಾತ್ರ ಮಹತ್ವದ್ದು. ನಾನು ತಮ್ಗೆ ಹೇಳ್ತಾ ಇದ್ದೆ ಈಗ ಎಲ್ಲಾದ್ರೂ ಫೈರ್ ಬಿತ್ತು ಅಂದ್ರೆ ನಾನು ಹೇಳ್ದಂಗೆ 90% ಆಫ್ ದಿ ಫೈರು ಯಾರಾದರೂ ಹಾಕಿರ ಅಂತ. ಅದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ನಮ್ದು ಇದ್ರ ಬಗ್ಗೆ ಅವೇರ್ನೆಸ್ ಚೆನ್ನಾಗಾಯ್ತು, ಅವರು ನಮ್ಮ ಜೊತೆಗಿದ್ರು ಅಂದ್ರೆ ನಾವು ಈ ಫೈರ್ ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಬಹಳಷ್ಟು ಸಾಧ್ಯತೆ ಇದೆ. ಹಾಗಾಗಿ ಜೀವ ವೈವಿಧ್ಯ ಒಂದು ಕೊಂಡಿ ಅಂದ್ರೆ ಅದೊಂಥರ ಸರಪಳಿ ಇದ್ದಾಗೆ, ಆ ಸರಪಳಿಯಲ್ಲಿ ಯಾವುದೇ ಒಂದು ಕೊಂಡಿ ಹೋಯ್ತು ಅಂದ್ರೂ ಕೂಡ ಇಡೀ ಜೀವ ವೈವಿಧ್ಯಕ್ಕೆ ಒಂದು ರೀತಿಯಿಂದ ಹಾನಿಯಾಗುತ್ತೆ. ಆ ನಿಟ್ಟಿನೊಳಗೆ ನಾವು ಮುಂದಿನ ಪೀಳಿಗೆಗೂ ಕೂಡ ಇದ್ದ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಬಿಟ್ಟು ಕೊಟ್ಟು ಹೋಗಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನೊಳಗೆ ಇಲಾಖೆ ತನ್ನದೇ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಾರೆ ಏನು ಹೇಳ್ತೀರಿ? ಒಟ್ಟಾರೆಯಾಗಿ ನಮ್ಮ ನೇಚರು ನಮಗೆ ಬಹಳಷ್ಟು ಕೊಟ್ಟಿದೆ. ನಾವು ಅದನ್ನ ಮುಂದೆನೂ ಸಹ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಸಹ ಸಸ್ಟೈನಬಲ್ ಆಗಿ ನಾವು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ಗೂ ಇಟ್ಕೋಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ವಿವಿಧ ಇಲಾಖೆಯ ಎಲ್ಲ ಜನಗಳು ಸಹ ನಮ್ಮ ಅರಣ್ಯ ಇಲಾಖೆ ಜೊತೆಗೆ ಅರಣ್ಯ ಬೆಂಕಿ ತಡೆಗೆ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಒಳ್ಳೆಯದು ಡಾಕ್ಟರ್ ಅಜಯ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅರಣ್ಯಕ್ಕೆ ಬೀಳುವ ಬೆಂಕಿಗೆ ಕಾರಣಗಳು ಮತ್ತು ಅವುಗಳ ನಿರ್ವಹಣೆ, ಈ ವಿಷಯವಾಗಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಅಜ್ಜಯ್ಯ ಅಜ್ಜಿಯಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। केलीगा कृषि माहिती। ಆಡು ಸಾಕಣೆಯಿಂದ ಅನೇಕ ಪ್ರಯೋಜನಗಳಿವೆ. ಆಡುಗಳು ಕಡಿಮೆ ಗಾತ್ರದ ಮೈಕಟ್ಟನ್ನು ಹೊಂದಿದ್ದು ಕಡಿಮೆ ಆಹಾರವನ್ನು ಸೇವಿಸುತ್ತವೆ, ಯಾವುದೇ ತರದ ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುತ್ತವೆ. ಮೇಕೆಗಳನ್ನು ಬೇರೆ ಪ್ರಾಣಿಗಳ ಜೊತೆಗೆ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಗಾದೆ ಮಾತಿನಂತೆ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ಸೇವಿಸಿಕೊಂಡು ಉತ್ತಮ ಗುಣಮಟ್ಟದ ಮಾಂಸ, ಹಾಲು, ಚರ್ಮ ಮತ್ತು ಗೊಬ್ಬರಗಳನ್ನು ಇವು ನೀಡಬಲ್ಲವು. ಹಸು ಮತ್ತು ಎಮ್ಮೆಗಳಿಗೆ ಹೋಲಿಸಿದರೆ ಆಡುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭವನ್ನು ಧರಿಸುತ್ತವೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳನ್ನು ಹಾಕ್ತವೆ. ಆಡುಗಳ ಹಿಕ್ಕಿಯು ಹೆಚ್ಚು ಸತ್ವಯುತವಾಗಿದ್ದು ಇದನ್ನು ಉತ್ತಮ ದರ್ಜೆಯ ಸ್ವಾಭಾವಿಕ ಗೊಬ್ಬರವೆಂದು ಪರಿಗಣಿಸಲಾಗಿದೆ. ಇವುಗಳ ಮೂತ್ರವನ್ನು ಕೂಡ ಗೊಬ್ಬರ ತಯಾರಿಸುವುದಕ್ಕೆ ಉಪಯೋಗಿಸಬಹುದು. ಆಡುಗಳ ವಸತಿ ಸೌಕರ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಹೀಗಾಗಿ ಸಾಕಾಣಿಕೆ ಪ್ರಾರಂಭಿಸುವುದಕ್ಕೆ ಕಡಿಮೆ ಬಂಡವಾಳವನ್ನು ತೊಡಗಿಸಿಕೊಂಡರೆ ಸಾಕಾಗ್ತದೆ. ಆಡುಗಳನ್ನು 8-12 ತಿಂಗಳಿಗೆ ಮಾಂಸಕ್ಕಾಗಿ ಮಾರಾಟ ಮಾಡಬಹುದು. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಕಂಡುಬರುವಂತಹ ಮುಖ್ಯ ತಳಿಗಳು ಅಂತಂದರೆ ಡೆಕ್ಕನಿ, ಉಸ್ಮಾನಾಬಾದಿ, ಮಲಬಾರಿ, ನಂದಿದುರ್ಗ, ಬಿದರಿ ಹಾಗೂ ಅನೇಕ ದೇಸಿ ತಳಿಗಳು. ಇವುಗಳ ಹಾಲು ಉತ್ಪಾದನೆ ಸಾಧಾರಣವಾಗಿದ್ದು ಉತ್ತಮ ಮಾಂಸವನ್ನು ಕೊಡುವಂತಹ ತಳಿಗಳಾಗಿರ್ತವೆ. ಇವುಗಳಿಗೆ ಬೇರೆ ಬೇರೆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯೂ ಕೂಡ ಇದೆ. ದೇಶದಲ್ಲಿ ಉತ್ತರ ಭಾರತದ ಜಮುನಪಾರಿ ಅತಿ ಹೆಚ್ಚು ಹಾಲು ಕೊಡುವಂತಹ ತಳಿಯಾಗಿದೆ. ಈ ದೇಶಿ ತಳಿಗಳನ್ನು ಸಾಸೆನ್ ಮತ್ತು ಟೋಗನ್ಬರ್ಗ್ ತಳಿಗಳ ಜೊತೆ ಸೇರಿಸಿಕೊಂಡು ತಳಿ ಅಭಿವೃದ್ಧಿ ಮಾಡಬಹುದು. ಆಡುಗಳ ವಸತಿ ಸೌಕರ್ಯಕ್ಕೆ ಬಿದಿರುಗಳನ್ನು ಉಪಯೋಗಿಸಿ ಚಪ್ಪರ ಅಥವಾ ಹುಲ್ಲಿನ ಚೋಪಡಿಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಒಂದು ಉತ್ತಮ ಸಾಕಾಣಿಕಾ ಪದ್ಧತಿ ಕೂಡ ಆಗಿರ್ತದೆ. ಚಪ್ಪರದ ಮಧ್ಯದಲ್ಲಿ 10 ಎತ್ತರವಿದ್ದು ತುದಿಯಲ್ಲಿ 4-5 ಎತ್ತರವಾಗಿ ಇಳಿಜಾರಾಗಿರಬೇಕು. ವಸತಿಯ ಸುತ್ತ ನೀರು ನಿಲ್ಲದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ಮಳೆ ನೀರು ಚಪ್ಪರದ ಮೇಲೆ ಬಿದ್ದು ಎಲ್ಲೂ ನಿಲ್ಲದ ಹಾಗೆ ಹರಿದು ಹೋಗುವ ಹಾಗಿರಬೇಕು. ಗುಡಿಸಲುಗಳ ಮಾದರಿಯಲ್ಲೂ ಕೂಡ ವಸತಿ ಸೌಕರ್ಯವನ್ನು ನಿರ್ಮಿಸಿಕೊಳ್ಳಬಹುದು. ಆಡುಗಳಿಗೆ ಮೇವು ಹಾಕುವುದಕ್ಕೆ ದಾವಣಿ ಮತ್ತು ಸ್ವಚ್ಛ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಆಡುಗಳು 10-12 ತಿಂಗಳ ವಯಸ್ಸಿನಲ್ಲಿ ಗರ್ಭವನ್ನು ಧರಿಸುತ್ತವೆ. ಹೆಣ್ಣು ಆಡುಗಳು ಬೆಳೆಗೆ ಬಂದಿದ್ದನ್ನು ಹಿಂಡಿನಲ್ಲಿರುವ ಹೋತ ಅಥವಾ ಗಂಡು ಆಡು ಗುರುತಿಸುತ್ತವೆ. ಹೋತಗಳು ಗುಂಪಿನಲ್ಲಿ ಇರದಿದ್ದರೆ ರೈತರು ಬೆದೆಯ ಲಕ್ಷಣಗಳನ್ನು ಗುರುತಿಸಿ ಹೋತದ ಜೊತೆ ಸೇರುವುದಕ್ಕೆ ಬಿಡಬೇಕು. ಬೆದೆಯ ಲಕ್ಷಣವು ತಂದರೆ ಒದರುವಿಕೆ, ಹೊರ ಜನನೇಂದ್ರಿಯ ಊದಿ ಕೆಂಪಾಗಿ ಕಾಣುವಂತಹದ್ದು, ಆಹಾರ ಸೇವನೆಯನ್ನು ಕಡಿಮೆ ಮಾಡುವಂತಹದ್ದು ಮತ್ತು ಹಿಂಡಿನ ಬೇರೆ ಆಡುಗಳ ಮೇಲೆ ಹತ್ತುವಂತಹದ್ದು. ಹೆಣ್ಣು ಆಡುಗಳನ್ನು ಗರ್ಭಧಾರಣೆ ಮಾಡಿಸಲು ಹೋತಗಳನ್ನು ಬಳಸುವಂತಹದ್ದು ಒಳ್ಳೆಯದು. ಹೆಣ್ಣು ಆಡು ಬೆದೆಗೆ ಬಂದ 1-15 ಗಂಟೆಯ ಒಳಗಡೆ ಹೋತದ ಜೊತೆ ಬಿಡಬೇಕು. ಒಂದು ವೇಳೆ ಅದು ಗರ್ಭ ಧರಿಸದಿದ್ದಲ್ಲಿ ಅದು ಮತ್ತೆ 21 ದಿವಸಗಳಲ್ಲಿ ಪುನಃ ಬೆದೆಗೆ ಬರುತ್ತದೆ. ತಳಿ ಅಭಿವೃದ್ಧಿಪಡಿಸುವುದಕ್ಕೆ ವಿದೇಶಿ ತಳಿಗಳಾದ ಟೋಗನ್ಬರ್ಗ್ ಮತ್ತು ಸಾನೆನ್ ಮಿಶ್ರತಳಿ ಹೋತಗಳನ್ನು ಬಳಸಬಹುದು. ಗರ್ಭಧರಿಸಿದ ಹೆಣ್ಣು ಆಡು ಸುಮಾರು 145-155 ದಿವಸಗಳಲ್ಲಿ ಮರಿ ಹಾಕ್ತವೆ. ಈ ಸಮಯದಲ್ಲಿ ಅದಕ್ಕೆ ಪೌಷ್ಟಿಕವಾದಂತಹ ಆಹಾರ ಮತ್ತು ಸ್ವಚ್ಛವಾದಂತಹ ನೀರನ್ನು ಒದಗಿಸಬೇಕಾಗ್ತದೆ. ಮರಿ ಹಾಕುವ ಆಡನ್ನು ಒಂದು ಪ್ರತ್ಯೇಕ ಸ್ಥಳದಲ್ಲಿ ಹುಲ್ಲಿನ ಹಾಸಿಗೆಯ ಮೇಲೆ ಇರಿಸಬೇಕು. ಮರಿ ಹಾಕುವ ಮುನ್ನ ಆಡು ಮಲಗುವಂತಹದ್ದು ಮತ್ತು ಏಳುವಂತಹದ್ದು, ಒದರುವುದು ಮತ್ತು ಗಾಬರಿಯಾದಂತೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಆಡುಗಳು 2 ಒಳಗಡೆ ಮರಿಗಳನ್ನು ಹಾಕ್ತವೆ. ಒಂದು ವೇಳೆ ತಡವಾದರೆ ತಕ್ಷಣ ಹತ್ತಿರದ ಪಶುವೈದ್ಯರಿಂದ ಸೂಕ್ತ ನೆರವನ್ನು ಪಡೆಯಬೇಕು. ಆಡುಗಳು ಮರಿ ಹಾಕಿದ ನಂತರ 2-3 ತಿಂಗಳ ಒಳಗಡೆ ಮತ್ತೆ ಬೆದೆಗೆ ಬರುತ್ತವೆ. ಆ ಸಮಯದಲ್ಲಿ ಪುನಃ ಗರ್ಭಧಾರಣೆಯನ್ನು ಮಾಡಿಸಬೇಕು. ಒಂದು ವೇಳೆ ಆ ಆಡು ಬೆದೆಗೆ ಬರದೇ ಹೋದರೆ ಗರ್ಭಕೋಶದ ತೊಂದರೆ ಇದ್ದರೆ ಸೂಕ್ತ ಚಿಕಿತ್ಸೆಗಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ಮರಿ ಹಾಕಿದ ನಂತರ ತಾಯಿ ಆಡು ಮರಿಗಳನ್ನು ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಅಕಸ್ಮಾತ್ ತಾಯಿ ಆಡು ಸ್ವಚ್ಛಗೊಳಿಸದೇ ಹೋದಲ್ಲಿ ಮರಿಗಳನ್ನು ರೈತರೇ ಒಣಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕಾಗ್ತದೆ. ಸಾಮಾನ್ಯವಾಗಿ ಹುಟ್ಟಿದ ಮರಿಗಳ ಮೂಗಿನ ಸುತ್ತಮುತ್ತ ಲೋಳೆಯು ತುಂಬಿಕೊಂಡಿರುತ್ತದೆ. ಆದ್ದರಿಂದ ಲೋಳೆಯನ್ನು ತೆಗೆದು ಉಸಿರಾಟಕ್ಕೆ ಅನುವು ಮಾಡಿಕೊಡಬೇಕು. ನಂತರ ಮರಿಗಳ ಹೊಕ್ಕುಳ ಬಳ್ಳಿಯನ್ನು 3 ಅಂತರದಲ್ಲಿ ದಾರದಿಂದ ಕಟ್ಟಿ ಕತ್ತರಿಸಿ ತೆಗಿಬೇಕು. ಅದಕ್ಕೆ ಅಯೋಡಿನ್ ದ್ರಾವಣವನ್ನು ಹಚ್ಚಬೇಕು. ಸಾಮಾನ್ಯವಾಗಿ ಆಡುಗಳು 2-3 ಮರಿಗಳನ್ನು ಹಾಕ್ತವೆ. ಹುಟ್ಟಿದ 1/2 ಒಳಗಡೆ ಮರಿಗಳಿಗೆ ಗಿಣ್ಣಿನ ಹಾಲನ್ನು ಕೊಡಬೇಕು. ಗಿಣ್ಣಿನ ಹಾಲು ಮರಿಗಳಿಗೆ ರೋಗ ನಿರೋಧಕ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ. ಒಂದು ವೇಳೆ ಮರಿಗಳು ಹಾಲನ್ನು ಕುಡಿಯದಿದ್ದರೆ ಹಾಲನ್ನು ಬಾಟಲಿಯಿಂದ ಕುಡಿಸಬೇಕಾಗ್ತದೆ. ಮರಿಗಳು ಹುಟ್ಟಿದ 10 ಜಂತುನಾಶಕ ಔಷಧಿಯನ್ನು ನೀಡಿ ಪಶುವೈದ್ಯರ ಸಲಹೆಯಂತೆ ನಿಗದಿತ ಸಮಯದಲ್ಲಿ ಜಂತುನಾಶಕ ಔಷಧಿ ಮತ್ತು ಲಸಿಕೆಗಳನ್ನು ಹಾಕಿಸಬೇಕು. ಮರಿಗಳಿಗೆ ಎರಡನೇ ತಿಂಗಳಿನಿಂದ ತಾಯಿಯ ಹಾಲಿನ ಜೊತೆಗೆ ಸಮತೋಲನ ಆಹಾರವನ್ನು ನೀಡಬೇಕು. ನಾಲ್ಕನೇ ತಿಂಗಳಿನಿಂದ ತಿಂಡಿ ಮಿಶ್ರಣವನ್ನು ಹೆಚ್ಚಿಸಬೇಕು. ತಿಂಡಿ ಮಿಶ್ರಣವನ್ನು ಮೊದಲು 50 ಗ್ರಾಂನಿಂದ ಪ್ರಾರಂಭಿಸಿ 200 ರಿಂದ 250 ಗ್ರಾಂನವರೆಗೂ ನೀಡಬಹುದು. ಆಡುಗಳು ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ತಿಂದು ಬದುಕುವಂತಹವು. ಆದರೆ ಲಾಭ ಗಳಿಸುವುದಕ್ಕೆ ಸಮತೋಲನ ಆಹಾರವನ್ನು ಕೊಡಬೇಕಾಗುತ್ತದೆ. ಒಂದು ಬಲಿತ ಮೇಕೆಗೆ 4-5 ಕಿಲೋದಷ್ಟು ಮೇವು ಹುಲ್ಲು ಮತ್ತು ಸುಮಾರು 1/2 ಕಿಲೋದಷ್ಟು ಧಾನ್ಯದ ಮಿಶ್ರಣವನ್ನು ಕೊಡಬೇಕಾಗ್ತದೆ. ಬೇಸಿಗೆ ಕಾಲದಲ್ಲೂ ಮೇಕೆಗಳಿಗೆ ಹಸಿರು ಮೇವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೊಡಬೇಕು. ಆದ್ದರಿಂದ ಮೇವಿನ ಮರಗಳನ್ನು ಬೆಳೆಸಿದರೆ ಒಳ್ಳೆಯದು. ಮೇವಿನ ಮರದ ಕಾಯಿಗಳನ್ನು ಮೇಕೆಗಳಿಗೆ ಆಹಾರವಾಗಿ ಬಳಸಬಹುದು. ತಂಗಡಿ, ತಬುಲಿ, ಸಣ್ಣ ಬಸವನಪಾದ, ಸುಬಾಬುಲ್, ಕರಿಜಾಲಿ, ಬಳ್ಳಾರಿ ಜಾಲಿ, ಬಾಗೆ ಮರಗಳ ಕಾಯಿಗಳನ್ನು ಕೂಡ ಆಹಾರವಾಗಿ ಬಳಸಬಹುದು. ಉತ್ತಮ ಬೆಳವಣಿಗೆ ಬೇಕಿದ್ರೆ ಮೇಕೆಗಳಿಗೆ ಲವಣಯುಕ್ತ ಮಿಶ್ರಣವನ್ನು ಕೊಡಬೇಕಾಗ್ತದೆ. ಹಸಿರು ಮೇವನ್ನು ಕತ್ತರಿಸಿಕೊಡುವುದರಿಂದ ಮೇಕೆಗಳು ಮೇವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತವೆ. ಆಡುಗಳು ಗಲೀಜಾದ ಮೇವನ್ನು ತಿನ್ನುವುದಿಲ್ಲ. ಒಣ ಮೇವನ್ನು ಪೌಷ್ಟೀಕರಿಸುವುದಕ್ಕೆ 2% ಪ್ರಮಾಣದಲ್ಲಿ ಯೂರಿಯಾವನ್ನು ಮೇವಿಗೆ ಸಿಂಪಡಿಸಿ ತೊಟ್ಟಿಗಳಲ್ಲಿ ಅಥವಾ ಚೀಲಗಳಲ್ಲಿ ಸಂಗ್ರಹಿಸಿ ಇಡಬೇಕು. 1 ತಿಂಗಳ ನಂತರ ಆ ಮೇವನ್ನು ಮೇಕೆಗಳಿಗೆ ಕೊಡಬಹುದು. ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿಗಾಗಿ ಸೈಲೇಜ್ ಮಾದರಿಯಲ್ಲಿ ಮೇವನ್ನು ಸಂಗ್ರಹಿಸಬೇಕಾಗ್ತದೆ. ಅದಕ್ಕಾಗಿ ಚಿಕ್ಕದಾಗಿ ಕತ್ತರಿಸಿದ ಹಸಿರು ಮೇವನ್ನು ಸಿಮೆಂಟ್ನಿಂದ ತಯಾರಿಸಿದ ತೊಟ್ಟಿಗಳಲ್ಲಿ ತುಂಬಿ ಗಾಳಿಯಾಡದ ಹಾಗೆ ತುಳಿಬೇಕಾಗ್ತದೆ. ತೊಟ್ಟಿಯನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಅಥವಾ ಕೆಸರಿನಿಂದ ಮುಚ್ಚಬೇಕು. 1 ತಿಂಗಳ ನಂತರ ಆ ಮೇವನ್ನು ಮೇಕೆಗಳಿಗೆ ನೀಡಬಹುದು. ಗುಣಮಟ್ಟದ ಸೈಲೇಜ್ ತಿಳಿ ಹಳದಿ ಬಣ್ಣದ್ದಾಗಿರುತ್ತೆ. ಹಾಗೆಯೇ ಆಡುಗಳಲ್ಲಿಯೂ ಕೂಡ ಹಲವಾರು ರೋಗಗಳು ಕಂಡುಬರಬಹುದು. ಅವುಗಳಲ್ಲಿ ಮುಖ್ಯವಾದಂತಂದ್ರೆ PPR, ಆಡು ಸಿಡುಬು, ಕಾಲು ಮತ್ತು ಬಾಯಿ ಜ್ವರ, ಗಂಟಲು ಬೇನೆ, ಕರುಳು ಬೇನೆ, ಬ್ರುಸಿಲೇಸಿಸ್, ನೆರಡಿ ರೋಗ ಮತ್ತು ಹುಚ್ಚುನಾಯಿ ರೋಗ. ಆಡುಗಳಿಗೆ ಸೂಕ್ತ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕುವ ಮೂಲಕ ಈ ರೋಗಗಳನ್ನು ತಡೆಗಟ್ಟಬಹುದು. ಜಂತು ಹುಳುಗಳ ಸಮಸ್ಯೆ ತಡೆಯುವುದಕ್ಕೆ ಮರಿಗಳು ಹುಟ್ಟಿದ 10 ದಿವಸದ ಒಳಗಡೆ ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗುತ್ತದೆ. ಪಶುವೈದ್ಯರ ಸಲಹೆಯಂತೆ ಸೂಕ್ತ ಕೀಟನಾಶಕ ಔಷಧಿಯನ್ನು ಉಪಯೋಗಿಸಿ ಹೊರ ಪರಾವಲಂಬಿ ಜೀವಿಗಳಾದ ಉಣ್ಣೆ, ಹೇನು ಮತ್ತು ಜಿಗಟಗಳ ಹಾವಳಿಯನ್ನು ತಡೆಗಟ್ಟಬಹುದು. ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಗಂಗಾ ಗಣಪತಿ ಹೆಗಡೆ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಗಣನಾಥ ಗೊಂದಿಸಿ ಶಾರದೆ ಸ್ತುತಿಸುತ್ತ ಮಂಗಳದ ಕಾರ್ಯ ತೊಡಗಲು, ಮಂಗಳದ ಕಾರ್ಯ ತೊಡಗಲು ಶ್ರೀಹರಿಯ ನೆನೆಯೊತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ಕರಿಮೋಕ ಗಣಪನ ಮನದಲ್ಲಿ ಸ್ಮರಿಸುತ್ತ ಕಡಲೆ ಲಡ್ಡಿಗೆಯ ಸವಿದುಂಬ, ಕಡಲೆ ಲಡ್ಡಿಗೆಯ ಸವಿದುಂಬ ದೇವಾನ ಪ್ರಾರ್ಥಿಸುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲೆ ಕತ್ತಾಲೆ ಹರಿಯುತ್ತ ಸುತ್ತ ಬೆಳಗಾಗುತ್ತ ಹೊನ್ನರ ತವೇರಿ ಬರುತ್ತಿದ್ದ, ಹೊನ್ನರ ತವೇರಿ ಬರುತ್ತಿದ್ದ ಭಾಸ್ಕರನ ಪಾಡುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ತಾರಕ್ಕಿ ಅಡಗಿದ ತಾವರೆ ಅರಳಿದ ಭೂಮಂಡಲದಲ್ಲೆಲ್ಲ ಬೆಳಕಾದ, ಭೂಮಂಡಲದಲ್ಲೆಲ್ಲ ಬೆಳಕಾದ ದೇವನ ಪಾಡುತ್ತಲಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ಚಿತ್ರಗಾರರ ಕರೆಸಿ ಚಿತ್ರವಾ ಬಿಡಿಸುತ್ತ ಮಕರ ತೋರಣವಾ ರಚಿಸಿಯೇ, ಮಕರ ತೋರಣವಾ ರಚಿಸಿ ಶೃಂಗಾರ ಮಾಡಿ ಮಿತ್ರೇಯರಕ್ಕಿ ತೊಳಿಸೀರೆ. ಸುವಿ ಸುವಿ ಸುವಾಲ್ಯ ವರಳಿನ ಬುಡದಲ್ಲಿ ಸೇಡಿ ರಂಗವಲ್ಲಿ ಮೊತ್ತು ಕಟ್ಟಿರುವ ವನಕೇಯ, ಮೊತ್ತು ಕಟ್ಟಿರುವ ವನಕ್ಕೆ ಶೃಂಗರಿಸಿಯ ನಾರಿಯರ ಕೀ ತೊಳಿಸೀರೆ ಸುವಿ ಸುವಿ ಸುವಾಲ್ಯ ವಾಚಕರ ಕರೆಸಿದ ಲೇಖನವ ಬರೆಸಿದ ಬಂಧು ಬಾಂಧವರು ಬರಲೆಂದು ಬಂಧು ಬಾಂಧವರು ಬರಲೆಂದು ಓಲೆಯ ಕಳುಹಿದ ಮಗನ ಮದುವೆಗೆ ಸುವಿ ಸುವಿ ಸುವಾಲ್ಯ ಜೀರಿಗೆ ಸಾಲಿನ ಅಕ್ಕಿ ಹೇರನೆ ತರಿಸಿ ಅಕ್ಕ ತಂಗಿಯರ ಒಡಗೂಡಿ ಅಕ್ಕ ತಂಗಿಯರ ಒಡಗೂಡಿ ನಾವಿಂದು ಅಕ್ಕಿ ತೊಳಿಸುವೆವು ಮದುವೆಗೆ ಸುವಿ ಸುವಿ ಸುವಾಲ್ಯ ಅರಿಶಿಣ ಕುಂಕುಮ ವರಳಿಗೆ ಪೂಜೆಯು ತಾಂಬೂಲ ವೀಳ್ಯ ನೈವೇದ್ಯ ತಾಂಬೂಲ ವೀಳ್ಯ ನೈವೇದ್ಯ ಕಿಡುತಾಲಿ ಅಕ್ಕಿ ತೊಳಿಸಿದರೆ ಮುದದಿಂದ ಸುವಿ ಸುವಿ ಸುವಾಲ್ಯ ಸಾಧು ಸಜ್ಜನರಿಗೆ ಭೋಜನಕ್ಕನುವಾದ ಮಣ್ಣು ಭೂಮಿಯಲ್ಲಿ ಬೆಳೆದಿದ್ದ ಮಣ್ಣು ಭೂಮಿಯಲ್ಲಿ ಬೆಳೆದಿದ್ದ ಲಕ್ಷ್ಮಿಯ ಪಾಡುತ್ತಲಕ್ಕಿ ತೊಳಿಸುವ ಸುವಿ ಸುವಿ ಸುವಾಲ್ಯ ಶ್ರೀಗಣನಾಥನ ಭಜಿಸುತ್ತ ಮನದೊಳು ಶ್ರೀಗಣನಾಥನ ಭಜಿಸುತ್ತ ಮನದೊಳು ಪರಮ ಭಕ್ತಿಯಾಳು ಶ್ರೀ ಶಾರದೆಗೆರಗಿ ನಿರುತದಿ ಗುರುವಿಗೆ ವಂದನೆ ಮಾಡುವೆ ಉರತರವಾಗಿ ಮಂಗಳ ಪದ ನಮಹರುಷದೊಳೀಗ ವೀರಚೀಪೆ ರಾಮ ಸೀತೆಯರಂತೆ ಸೊಬಗ ಪೊಲೋತಲಿರುವ ರಾಮ ಸೀತೆಯರಂತೆ ಸೊಬಗ ಪೊಲೋತಲಿರುವ ದಂಪತಿಯರ ಕಲ್ಯಾಣದುತ್ಸವದಿ ಮುದದೋಳ್ದಾರೆಯ ನೆರೆದು ಶುಭದ ಸುಮುಹೂರ್ತದಿ ಸುದತಿ ಮಣಿಗೆ ಕಂಠ ಸೂತ್ರವ ಕಟ್ಟಲು ವಿಧಿಯೊಳು ಪೇಳಿದಾರೆ ಬೂದಜನ ನಾರಿಯರಿಗೆ ಸೌಭಾಗ್ಯದ ಚಿಹ್ನೆಯಾದ ನಾರಿಯರಿಗೆ ಸೌಭಾಗ್ಯದ ಚಿಹ್ನೆಯಾದ ಕರಿಮಣಿಕಾಲುಂಗುರಗಳ ನಿಡುತ ಸಿರಿಸೌ ಮಂಗಲೆ ಆಗಿ ನೀ ಬಾಳೆಂದು ಸಿರಿಸೌ ಮಂಗಲೆ ಆಗಿ ನೀ ಬಾಳೆಂದು ಗುರು ಹಿರಿಯರು ಬಂದು ಬಳಗದವರು ಎಲ್ಲ ಹರಸುತ ಮುಟ್ಟಿದಾರೆ ಕರಿಮಣಿ ನಿತ್ಯ ಸೌ ಮಂಗಳೆಯಾಗಿ ಮುತ್ತೈದೆಯಾಗಿ ಬಾಳು ನಿತ್ಯ ಸೌ ಮಂಗಳೆಯಾಗಿ ಮುತ್ತೈದೆಯಾಗಿ ಬಾಳು ಪುತ್ರ ಪೌತ್ರರ ಪಡೆದು ಮತಿವಂತೆಯಾಗಿ ನಿತ್ಯ ದೀದಾನ ಧರ್ಮನಿಷ್ಠೆಗಳಿಂದ ನಿತ್ಯ ದೀದಾನ ಧರ್ಮನಿಷ್ಠೆಗಳಿಂದ ಎನ್ನ ಮನವನರಿತು ನೀ ಬಾಳೆನು ತಲೆ ಹರಸುತ ಕಟ್ಟಿದಾನೆ ಕರಿಮಣಿ ಕರಿಮಣಿ ಎಂಬುವುದು ಪರಮ ಪವಿತ್ರವಿದು ಕರಿಮಣಿ ಎಂಬುವುದು ಪರಮ ಪವಿತ್ರವಿದು ನಾರಿಯಾರಿಗೆ ಸಕಲ ಸೌಭಾಗ್ಯವರವು ದುರಿತ ದೋಷಗಳು ಪರಿಹಾರವಪ್ಪುದು ಪರಮಾಪತಿವ್ರತೆಯಾಗಿ ನೀ ಬಾಳೆನು ತರಸುತ ಕಟ್ಟಿದಾನೆ ಕರಿಮಣಿ ನಾರಿಮಣಿಯ ಮರು ಆರತಿಗಳ ಬೆಳಗಿ ನಾರಿಮಣಿಯ ಮರು ಆರತಿಗಳ ಬೆಳಗಿ ವೈದಿಕರೆಲ್ಲರೂ ವೇದ ಘೋಷದಲ್ಲಿ ಒದಗಿದ ಸುಮುಹೂರ್ತದಿ ಸುದತಿಮಣಿಯ ಕರವ ವರನ ಕೈಯೊಳಗಿಡುತ್ತವೆ ದೋಕ್ತದಿ ಆಶೀರ್ವದಿಸಿದರೆ ಹರುಷಾದಿ ದಂಪತಿಯರಿಗೆ ಶುಭ ಮಂಗಳ ಕೋರುತ ದಂಪತಿಯರಿಗೆ ಶುಭ ಮಂಗಳ ಕೋರುತ ಕಂತು ಪೀತನ ದಯೆಯಿಂದಲೀ ಬಾಳಿ ಅರಿತು ಶ್ರೀ ಗುರುವಿನ ಸ್ಮರಣೀಯ ಮಾಡುತ್ತ ನಿರತದಿ ಸೌಖ್ಯದಿ ಬಾಳಿರೆಂದೆನು ತ ಸಕಲ ಬಂಧುಗಳು ಹರಸಿದ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ದಂಪತಿಯರೇ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಕಾಲಕಾಲಕ್ಕೆ ಧರ್ಮ ನೀತಿ ನಡತೆಗಳಿಂದ ಆದರಿಸುತ್ತಲೀ ಸಕಲ ದೀನ ಬಡವರನು ಸೋದರರ ಭಾವದಲ್ಲಿ ಬಂಧು ಬಳಗದಿ ನಡೆದು ಸೋದರರ ಭಾವದಲ್ಲಿ ಬಂಧು ಬಳಗದಿ ನಡೆದು ಆದರ್ಶರಾಗಿರಿ ಅನುಗಾಲ ಸಕಲರಲಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಸತ್ಯನಿಷ್ಠೆಗಳಿಂದ ಉತ್ತಮರು ನೀವೆನುತ ಉತ್ತಮ ಜ್ಞಾನದ ದೀಪ ಬೆಳಗಿ ನಿತ್ಯದ ಜೀವನದಿ ದೇವರನು ನಂಬುತ ಬಾಳಿ ನಿತ್ಯದ ಜೀವನದಿ ದೇವರನು ನಂಬುತ ಬಾಳಿ ಕರ್ತವ್ಯ ನಿಷ್ಠೆಯಲಿ ಸಾಗಿರೆಂದೆನುತ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ದಂಪತಿಯರೆ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಗುರು ಹಿರಿಯ ತಾಯಿ ತಂದೆಯರಾದರದಿಂದ ಮನ್ನಿಸುತ್ತಲವರ ಮೃದು ನುಡಿಯಲಿ ವಿನಯ ಭಾವದಿ ನಡೆದು ಮಮತೆಯವರೊಳು ಗಳಿಸಿ ವಿನಯ ಭಾವದಿ ನಡೆದು ಮಮತೆಯವರೊಳು ಗಳಿಸಿ ಘನತೆ ಗೌರವದಿಂದ ಸುಖ ಬಾಳಿರಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಪರರ ನಿಂದಿಸಬೇಡಿ ಪರರಿಗುಪಕರಿಸುತ್ತೀರಿ ಪುರದೊಳಗೆ ಭೇದ ಭಾವಗಳ ನೆಣಿಸದಲೇ ಪರರ ನಿಂದಿಸಬೇಡಿ ಪರರಿಗುಪಕರಿಸುತ್ತೀರಿ ಪುರದೊಳಗೆ ಭೇದ ಭಾವಗಳ ನೆಣಿಸದಲೇ ಚಿರಕಾಲ ಮತಿವಂತರಾಗೆ ಆನಂದದಲ್ಲಿ ಗುರು ಕರುಣೆ ಪಡೆದು ಹಿತದಿ ಬಾಳೆನು ತಾ ಗುರು ಕರುಣೆ ಪಡೆದು ಹಿತದಿಂದ ಬಾಳೆನು ತಾ ನೂರ್ ದುರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ದಂಪತಿಯರೆ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ದಂಪತಿಯರೆ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಗುರು ಹಿರಿಯ ತಾಯಿ ತಂದೆಯರಾದರದಿಂದ ಮನ್ನಿಸುತ್ತಲವರ ಮೃದು ನುಡಿಯಲಿ ವಿನಯ ಭಾವದಿ ನಡೆದು ಮಮತೆಯವರೊಳು ಗಳಿಸಿ ವಿನಯ ಭಾವದಿ ನಡೆದು ಮಮತೆಯವರೊಳು ಗಳಿಸಿ ಘನತೆ ಗೌರವದಿಂದ ಸುಖ ಬಾಳಿರಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ಪರರ ನಿಂದಿಸಬೇಡಿ ಪರರಿಗುಪಕರಿಸುತ್ತೀರಿ ಪುರದೊಳಗೆ ಭೇದ ಭಾವಗಳ ನೆಣಿಸದಲೇ ಪರರ ನಿಂದಿಸಬೇಡಿ ಪರರಿಗುಪಕರಿಸುತ್ತೀರಿ ಪುರದೊಳಗೆ ಭೇದ ಭಾವಗಳ ನೆಣಿಸದಲೇ ಚಿರಕಾಲ ಮತಿವಂತರಾಗೆ ಆನಂದದಲ್ಲಿ ಗುರು ಕರುಣೆ ಪಡೆದು ಹಿತದಿ ಬಾಳೆನು ತಾ ಗುರು ಕರುಣೆ ಪಡೆದು ಹಿತದಿಂದ ಬಾಳೆನು ತಾ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ದಂಪತಿಯರೆ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ. ಗಂಗಾ ಗಣಪತಿ ಹೆಗಡೆ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ಜಲೀಕರಣ ಬೇಸಿಗೆ ತೀವ್ರವಾದಾಗ ಉಂಟಾಗುವ ಸಾಮಾನ್ಯ ಸಮಸ್ಯೆ. ಈ ನಿರ್ಜಲೀಕರಣ ತಡೆಗಟ್ಟಲು ಸಲಹೆಗಳು. ಅತಿಯಾದ ಬಾಯಾರಿಕೆ, ಬಾಯಿ ಒಣಗಿದಂತಾಗುವುದು, ತಲೆ ಸುತ್ತುವುದು, ನಿಶಕ್ತಿ, ವಾಕರಿಕೆ, ಆಲಸ್ಯ, ಉರಿಮೂತ್ರ, ಜ್ವರ, ತಲೆಸಡಿತ, ಇವು ನಿರ್ಜಲೀಕರಣದ ಲಕ್ಷಣಗಳು. ಮಕ್ಕಳಲ್ಲಿ ತಲೆಸುತ್ತು, ವಾಂತಿ, ಭೇದಿ, ಹೊಟ್ಟೆನೋವು, ಅಜೀರ್ಣ, ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುವುದು, ಅತಿನಿದ್ರೆ, ಒಣ ಚರ್ಮ, ಕೂದಲು ಹೊಳಪು ಕಳೆದುಕೊಳ್ಳುವುದು ಮೊದಲಾದ ಸಮಸ್ಯೆಗಳು ಕಾಣಿಸಬಹುದು. ನಿರ್ಜಲೀಕರಣ ಸಮಸ್ಯೆಗಳಿಗೆ ಪರಿಹಾರ ಹೀಗಿವೆ. ಧಾರಾಳವಾಗಿ ಕುದಿಸಿ ಆರಿಸಿದ ಶುದ್ಧ ನೀರನ್ನು ಕುಡಿಯುವುದು. ಸೊಗದೆ ಬೇರು, ಲಾವಂಚ ಬೇರು ಇಲ್ಲವೇ ಕಾಮಕಸ್ತೂರಿ ಬೀಜಗಳನ್ನು ಕುಡಿಯುವ ನೀರಿಗೆ ಹಾಕಿ ಬಳಸುವುದು. ಹಣ್ಣಿನ ರಸ, ಪಾನಕ, ಮಜ್ಜಿಗೆ ನೀರು, ಎಳೆನೀರು ಇವುಗಳನ್ನು ಸೇವಿಸುವುದು. ನೀರಿನ ಅಂಶ ಹೆಚ್ಚಾಗಿರುವ ಕಲ್ಲಂಗಡಿ, ಕಿತ್ತಳೆ, ಮೂಸಂಬಿ, ದ್ರಾಕ್ಷಿ, ಮಾವಿನ ಹಣ್ಣುಗಳನ್ನು ತಿನ್ನುವುದು. ತರಕಾರಿ ಸೂಪ್, ರಾಗಿ, ಅಕ್ಕಿಗಂಜಿ ಸೇವನೆ ಮಾಡುವುದು. ಕಾಫಿ, ಟೀ, ಇಂಗಾಲಯುಕ್ತ ತಂಪು ಪಾನೀಯಗಳು ಸುರಕ್ಷಿತವಲ್ಲ. ಆತ್ಮೀಯರೇ, ಇಂದು ರಾತ್ರಿ 7:45 ಮತ್ತೆ ಬದುಕಿನತ್ತ ಕಥೆ ದೀಪ್ತಿ ಕಟಾವ್ಕರ್ ಅವರಿಂದ.